ಪುನರ್ವಸತಿಗೆ ಸೂಕ್ತ ಕ್ರಮ, ಎಂಬಿ ಪಾಟೀಲ್. ರಾಜ್ಯದ ಸಾರಿಗೆ ಸಂಸ್ಥೆಗಳ ಬಸ್ ನಿಲ್ದಾಣಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ, ಅಧಿಕಾರಿಗಳಿಗೆ ನಿರ್ದೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕಾರ್ಯಕ್ರಮ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೀಜ ಉತ್ಪಾದನೆ ಮತ್ತು ಸಂರಕ್ಷಣೆ ಈ ಕುರಿತು ರಾಮಕೃಷ್ಣ ಕೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೂ ಮತ್ತು ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೀಜ ಉತ್ಪಾದನೆ ಮತ್ತು ಅದರ ಸಂರಕ್ಷಣೆ ಈ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರಾದ ರಾಮಕೃಷ್ಣ ಕೆ ಅವರು ನಮ್ಮ ಜೊತೆಗಿದ್ದಾರೆ. ರಾಮಕೃಷ್ಣ ಕೆ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮ್ಮ ಕೇಳುಗರಿಗೆ ಬೀಜ ಸಂರಕ್ಷಣೆ ಮತ್ತು ಬೀಜೋತ್ಪಾದನೆ ಇದರ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಯಾವ ತರ ನಮ್ಮ ಸಂಶೋಧನೆ ಕೇಂದ್ರಗಳು ಮತ್ತೆ ಸರ್ಕಾರದ ವತಿಯಿಂದ ಈ ಒಂದು ಬೀಜವನ್ನ ಉತ್ಪಾದನೆ ಮಾಡಲಾಗುತ್ತೆ, ಮತ್ತೆ ಅದರ ಬಗ್ಗೆ ಮಾಹಿತಿ ಮಾಡಿಕೊಡಿ. ರೈತ ಬಂಧುಗಳಿಗೆಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿಕರಿಗೆ ಪ್ರಮುಖವಾಗಿ ಕೃಷಿ ಪರಿಕರಗಳಲ್ಲಿ 3 ಪರಿಕರಗಳು ಬೇಕಾಗ್ತದೆ. ಅದರಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ರಾಸಾಯನಿಕ ಔಷಧಿಗಳು. ಅದರಲ್ಲೂ ಪ್ರಮುಖವಾಗಿ ನಮಗೆ ರೈತರಿಗೆ ಮೂಲಭೂತವಾದ ಒಂದು ವಸ್ತು ಅಂತಂದರೆ ಬಿತ್ತನೆ ಬೀಜ. ಈ ಬಿತ್ತನೆ ಬೀಜ ಒಂದು ಉತ್ತಮವಾದ ಗುಣಮಟ್ಟದ ಬಿತ್ತನೆ ಬೀಜ ಒಂದರಿಂದಲೇ ನಾವು 10-15% ಇಳುವರಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಇದು ಸಂಶೋಧನೆಯಿಂದನೂ ಕೂಡ ದೃಢಪಟ್ಟಿರುವಂಥ ವಿಷಯವಾಗಿರ್ತದೆ. ಈಗ ನಮ್ಮ ಬೀಜೋತ್ಪಾದನೆ ವಿಷಯಕ್ಕೆ ಬಂದಾಗ, ಕರ್ನಾಟಕ ರಾಜ್ಯ ಬೀಜ ನಿಗಮವು ಒಂದು ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆ ಆಗಿರುವುದು ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಬೇಡಿಕೆಯಲ್ಲಿರುವಂಥ ಪ್ರಾಮಾಣಿತ ಬಿತ್ತನೆಗಳ ಬೀಜೋತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುತ್ತದೆ. ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೀಜೋತ್ಪಾದನೆ ಒಂದು ಸ್ಪರ್ಧಾತ್ಮಕವಾದಂಥ ಉದ್ದಿಮೆ ಆಗಿರುವ ಕಾರಣ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮವು ಕೂಡ ಎಲ್ಲರ ಜೊತೆ ಸ್ಪರ್ಧೆಯನ್ನು ಒಡ್ಡಿ ಪ್ರಮುಖವಾಗಿ ಕೆಲವೊಂದು ಏಕದಳ ಧಾನ್ಯಗಳಿರ್ಬೋದು, ದ್ವಿದಳ ಧಾನ್ಯ ಬೆಳೆಗಳಿರ್ಬೋದು ಬೀಜೋತ್ಪಾದನೆ ತೊಡಗಿಸಿಕೊಂಡಿರ್ತದೆ. ಈಗ ನಮ್ಮ ರೈತರಿಗೆ ಬೀಜ ಉತ್ಪಾದನೆಗಾಗಿ ನಮ್ಮ ಸರ್ಕಾರದ ವತಿಯಿಂದ ಯಾವ ತರ ಪ್ರೋತ್ಸಾಹದಾಯಕವಾದ ಒಂದು ಯೋಜನೆಗಳಿದ್ದಾವೆ? ಈಗ ರಾಜ್ಯದಲ್ಲಿ ಪ್ರಮುಖವಾಗಿ ಬೀಜೋತ್ಪಾದನೆಯಲ್ಲಿ ಅದು ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲಿ ಬಿತ್ತನೆ ಬೀಜವನ್ನು ಒದಗಿಸುವ ಪ್ರಮುಖ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ 3 ಬರ್ತವೆ. ಒಂದು ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟ್ರೀಯ ಬೀಜ ನಿಗಮ ಮತ್ತೆ ಎಣ್ಣೆಕಾಳು ಬೆಳೆಗಳನ್ನು ಒದಗಿಸುವಂತ ಕರ್ನಾಟಕ ಎಣ್ಣೆಕಾಳು ಒಕ್ಕೂಟ KOF, ಕರ್ನಾಟಕ ರಾಜ್ಯ ಎಣ್ಣೆಕಾಳು ಬೆಳೆಗಾರರ ಒಕ್ಕೂಟ ಒಂದು ಒದಗಿಸಿಕೊಡುವಂತ ಪ್ರಮುಖ ಸಂಸ್ಥೆಗಳಾಗಿರ್ತವೆ. ಇದಲ್ಲದೆ ಖಾಸಗಿ ಬೀಜೋತ್ಪಾದಕರು ಕೂಡ ಹಲವಾರು ಬಿತ್ತನೆ ಬೀಜಗಳನ್ನು ಉತ್ಪಾದನೆ ಮಾಡಿ ಕೊಡುವಂಥ ವ್ಯವಸ್ಥೆ ಇರ್ತದೆ. ನಮ್ಮ ರೈತರು, ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲಿ ಬೀಜೋತ್ಪಾದನೆ ಕೈಗೊಂಡಂಥ ರೈತರಿಗೆ, ಅದರಲ್ಲೂ ನಮ್ಮ ಬೀಜೋತ್ಪಾದನೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಬೀಜ ನಿಗಮದಲ್ಲಿ ಷೇರುದಾರರಾಗಿರೋರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇವೆ. ಈಗ ನಮ್ಮ ಷೇರುದಾರರಲ್ಲಿ ಒಂದು 9,000 ರೈತರು ಷೇರುದಾರಿದ್ದು, ಅದರಲ್ಲಿ ಬಿತ್ತನೆ ಮೇಲೆ ತೊಡಗಿಸಿಕೊಂಡಿರುವಂತಹ 5,000 ಷೇರುದಾರರು ಅವ್ರಿಗೂ ಬೀಜೋತ್ಪನ್ನದಲ್ಲಿ ನಮಗೆ ಕೈ ಜೋಡಿಸಿರ್ತಾರೆ ಇಲ್ಲ ನಮ್ಮ ನಿಗಮದ ಜೊತೆ ಅಂತ ರೈತರಿಗೆ. ಅದ್ರ ಜೊತೆಗೆ ಪ್ರಗತಿಪರ ರೈತರು ಕೂಡ ನಮ್ಮ ಬೀಜೋತ್ಪನ್ನದಲ್ಲಿ ಪಾಲ್ಗೊಳ್ಳುವ ರೈತರಿಗೆ ಯಾವ ರೀತಿ ಅನುಕೂಲತೆ ಇದೆ ಅನ್ನೋದಾದ್ರೆ, ಈಗ ನಮ್ಮ ಮಾರುಕಟ್ಟೆ ದರ ಕ್ಕಿಂತ ಮತ್ತೆ ಸ್ಥಳೀಯ ಮಾರುಕಟ್ಟೆ ಇರ್ಬೋದು, APMC ಮಾರುಕಟ್ಟೆ ಇರ್ಬೋದು, ಮತ್ತೆ ನಮ್ಮ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತ ಹೇಳ್ತೀವಿ, ಕನಿಷ್ಠ ಬೆಂಬಲ ಬೆಲೆ, ಅದಕ್ಕಿಂತನೂ ಹೆಚ್ಚಿನ ದರವನ್ನು ಕೊಟ್ಟು ಆ ಒಂದು ರೈತರು ಉತ್ಪಾದನೆ ಮಾಡಿದಂಥ ಬಿತ್ತನೆ ಬೀಜಗಳನ್ನು ನಾವು ಖರೀದಿ ಮಾಡ್ತೇವೆ. ಇದರ ಜೊತೆಗೆ 10 ವರ್ಷಗಳ ಒಳಪಟ್ಟಂಥ ಕೆಲವೊಂದು ಬೆಳೆಗಳಲ್ಲಿ ಮತ್ತು ತಳಿಗಳನ್ನು ಬೀಜೋತ್ಪಾದನೆ ಕೈಗೊಂಡಂತಲ್ಲಿ ಕೇಂದ್ರ ಸರ್ಕಾರದ ಒಂದು ಪ್ರೋತ್ಸಾಹದಾಯಕ ಯೋಜನೆ ಇದೆ. ಅದರಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿಯಲ್ಲಿ ಒಂದು ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದಂಥ ರೈತರುಗಳಿಗೆ 10 ವರ್ಷಪಟ್ಟಿಗಿರುವಂಥ 3,750 ಇದರ ಜೊತೆಗೆ ಅಡಿಷನಲ್ ಆಗಿ ಸಿಗುವಂಥದ್ದು, ಮತ್ತು ಎಣ್ಣೆಕಾಳು ಬೆಳೆಗಳನ್ನು ಬೆಳೆದಂಥವರಿಗೆ 1,875 ರೂಪಾಯಿ ಪರ್ ಕ್ವಿಂಟಾಲ್ಗೆ ಹೆಚ್ಚುವರಿಯಾಗಿ ಅವರಿಗೆ ಸಹಾಯಧನ ಲಭ್ಯವಾಗ್ತದೆ. ಮತ್ತು ಅದೇ ರೀತಿ ನ್ಯೂಟ್ರಿಸೀರಿಯಲ್ಸ್ ಪೌಷ್ಟಿಕಾಂಶಗಳನ್ನು ಹೆಚ್ಚು ಇರುವಂಥ ಬೆಳೆಗಳ ಅಥವಾ ತಳಿಗಳನ್ನು ಬೆಳೆದಂತೆ 2,250 ರೂಪಾಯಿ ಪರ್ ಕ್ವಿಂಟಲ್ ಇನ್ಸೆಂಟಿವ್ಸ್ ಅಂತ ಹೇಳ್ತೀವಿ, ಅಂದರೆ ಪ್ರೋತ್ಸಾಹಧನ ಅವರಿಗೆ ಲಭ್ಯವಾಗುತ್ತೆ. ಇದು ಅವರ ರೈತರಿಗೆ ನಮ್ಮ ನಿಗಮದ ವತಿಯಿಂದ ದೊರಕುವಂಥ ಸೌಲಭ್ಯಗಳು. ಈಗ ಸರ್ಕಾರ ಈಗ ಈ ಒಂದು ಬೀಜಗಳನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಮುಂಬರುವ ಪೀಳಿಗೆಗೆ ಅಥವಾ ಮುಂಬರುವ ದಿನಗಳಲ್ಲಿ ಈ ಒಂದು ಬೀಜಗಳು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಇರ್ತದೆ. ಹಾಗಾಗಿ ಮುಂಬರುವ ಹೊಸ ರೈತರಿಗೆ ಪಾರಂಪರಿಕವಾಗಿ ಬೀಜಗಳು ಮುಂದೆ ಹೋಗಬೇಕಲ್ಲ, ಆ ಬೀಜಗಳಿಗೂ ಕೂಡ ಈಗ ಆ ಕಡೆನೂ ಕೂಡ ಸರ್ಕಾರ ಲಕ್ಷ್ಯ ವಹಿಸ್ತಿದೆಯಲ್ಲ. ಹೌದು ಸರ್, ಅದು ಕರ್ನಾಟಕ ರಾಷ್ಟ್ರೀಯ ಸೀಡ್ ರಿಸರ್ವ್ ಪ್ರೋಗ್ರಾಮ್ ಅಂತ ಇದಿರುತ್ತೆ. ಆ ಒಂದು ಯೋಜನೆಯಡಿಯಲ್ಲಿ ಏನು ನಮ್ಮ ಸಾಂಪ್ರದಾಯಿಕ ತಳಿಗಳಿದ್ದಾವೆ ಮತ್ತು ಹಿಂದೆ ನಮ್ಮ ಪೂರ್ವಿಕರು ಬೆಳೀತಾದಂಥ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ತಳಿಗಳಲ್ಲಿ ಇರ್ತವೆ ಅವುಗಳನ್ನು ಸಂರಕ್ಷಣೆ ಮಾಡುವಂಥ ಯೋಜನೆ ಇದೆ. ಅದರ ಪ್ರಕಾರ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಆ ಒಂದು ಯೋಜನೆಯಲ್ಲಿ ತೊಡಗಿಸ್ಕೊಂಡಿರ್ತವೆ. ಅದಕ್ಕೆ ಕೂಡ ಇದು ಕೇಂದ್ರ ಸರ್ಕಾರ ಕೂಡ ಕೆಲವೊಂದು ಸಹಾಯಧನವನ್ನು ಸರ್. ಈಗ ಕೆಲವೊಂದು ಪರಂಪರಾಗತವಾದ ತಳಿ ಅಂತ ತಾವು ಹೇಳ್ತೇವಲ್ಲ, ಉದಾಹರಣೆಗೆ ರಕ್ತ ಸಾಲಿ, ಇದೇ ಅಪರೂಪದ ತಳಿಗಳು, ಇವೆಲ್ಲ ಸಾವಿರಾರು ತಳಿಗಳಿದ್ದಾವೆ. ನಮ್ಮ ರೈತರು ಕೆಲವು ಕುಟುಂಬದಲ್ಲಿ ಅವರು ಸಂರಕ್ಷಣೆ ಮಾಡ್ಕೋತಾ ಬರ್ತಾ ಇದ್ದಾರೆ. ಆದರೆ ಆ ಒಂದು ಬೀಜದ ಮಹತ್ವ, ಆ ಒಂದು ಬೆಳೆಯ ಮಹತ್ವ ಈಗಿನ ಪೀಳಿಗೆಗೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದು ಮಹತ್ವ ಗೊತ್ತಾದಾಗ ಈಗ ನಮ್ಮ ರೈತರು ಬೆಳಿಬೋದಲ್ಲ. ಖಂಡಿತವಾಗಿಯೂ ಅದರ ಯಾಕೆಂದರೆ ಹಿಂದೆ ಇದ್ದಂಥ ತಳಿಗಳಲ್ಲಿ ಯಾವ ಒಂದು ಪೌಷ್ಟಿಕ ಅಂಶ ಇರ್ಬೋದು, ಅದರಲ್ಲಿರುವಂಥ ಸರ್ಕಾರ ಪಿಷ್ಟಗಳ ಅಂಶಗಳಿರ್ಬೋದು, ಬೇರೆ ಬೇರೆ ವಿವಿಧ ರೀತಿಯಾದಂಥ ಏನು ನಮ್ಮ ಆರೋಗ್ಯಕ್ಕೆ ಅನುಕೂಲಕರವಾದಂಥ ಪೋಷಕಾಂಶಗಳಿದೆಯಲ್ಲ, ಅದು ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇರೋದ್ರಿಂದ ಅಂಥವಕ್ಕೆ ಪ್ರೋತ್ಸಾಹಿಸೋದು ಮತ್ತು ಯುವ ಪೀಳಿಗೆಗಳು ಅದನ್ನು ಅಳವಡಿಸಿಕೊಂಡು ಬೆಳೆಯೋದ್ರಲ್ಲಿ ಒಳ್ಳೆಯದೇ, ಒಳ್ಳೆ ಬೆಳವಣಿಗೆನೆ. ಈಗ ಅಂಥ ಒಂದು ಬೆಳೆ ಈ ಪರಂಪರಾಗತವಾಗಿ ಬಂದಂಥ ಬೀಜವನ್ನು ಉಳಿಸಿ ಬೆಳೆಸುವ ಒಂದು ದಿಶೆಯಲ್ಲಿ ಮತ್ತು ರೈತರಿಗೆ ಪ್ರೋತ್ಸಾಹ ಮಾಡಬೇಕು, ಅಂಥ ಒಂದು ಕುರೂಪದ ತಳಿಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋರಿಗೆ ಆ ಬಗ್ಗೆ ಏನಾದರೂ, ಈ ಬೀಜ ಉತ್ಪಾದನೆಯಲ್ಲಿ ಯಾವ ಒಂದು ನಿಯಮ ಪಾಲನೆ ಮಾಡ್ತಾರೆ ಸರ್? ಈಗ ಪ್ರಮಾಣೀಕೃತ ಬೀಜ ಅಂತಾರೆ ಮತ್ತೆ ಗುಣಮಟ್ಟದ ಬೀಜ ಅಂತಾರೆ, ನಿಜ ಚೀಟಿ ಬೀಜಗಳು ಸರ್. ಈಗ ನಮ್ಮ ನಿಗಮದಲ್ಲಿ ಹೆಚ್ಚು ಒತ್ತು ಕೊಡುವಂಥದ್ದು ಅಂದರೆ 100%-ಕ್ಕೆ 100% ಪ್ರಾಮಾಣಿಕ ಬಿತ್ತನೆ ಬೀಜಗಳ ಬೀಜೋತ್ಪಾದನೆಗೆ ನಾವು ಕ್ರಮ ವಹಿಸ್ತಾ ಇರ್ತೀವಿ ಸರ್. ಅದರಲ್ಲೂ ಈ ಪ್ರಾಮಾಣಿಕ ಬಿತ್ತನೆ ಬೀಜಗಳನ್ನು ಉತ್ಪಾದನೆ ಮಾಡಲು ನಮಗೆ ಏನು ತಳಿವರ್ಧಕ ಬೀಜಗಳು ಬೇಕಾಗ್ತದೆ ಅಥವಾ ಮೂಲ ಬೀಜಗಳು ಬೇಕಾಗ್ತದೆ, ಫೌಂಡೇಶನ್ ಸೀಡ್ಸ್ ಅಂತ ಹೇಳ್ತೀವಿ, ಮತ್ತು ಬ್ರೀಡರ್ ಸೀಡ್ಸ್ ಅಂತ ಹೇಳಿ, ಇವುಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿಯಲ್ಲಿ ICAR ಸಂಸ್ಥೆಗಳ ಒಳಪಟ್ಟಂಥ ಬೇರೆ ಬೇರೆ ರಾಜ್ಯದ ಅಲ್ಲಿ ಅಭಿವೃದ್ಧಿಪಡಿಸಿರುವ ಕೃಷಿ ವಿಜ್ಞಾನ ಕೇಂದ್ರಗಳು, ಅಭಿವೃದ್ಧಿ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾನಿಲಯಗಳು ಅಭಿವೃದ್ಧಿಪಡಿಸಿರುವಂಥ ತಳಿಗಳನ್ನು ನಮಗೆ ಈ ಒಂದು ಪ್ರಾಮಾಣಿಕ ಬಿತ್ತನೆ ಬೀಜಗಳನ್ನು ಉತ್ಪಾದನೆ ಮಾಡಲು ಹಂಚಿಕೆ ಮಾಡ್ತಾರೆ. ಆ ಹಂಚಿಕೆ ಮಾಡಿದಂಥ ಪ್ರಮಾಣವನ್ನು ನಾವು ಪಡೆದುಕೊಂಡು ಅದನ್ನು ನಮ್ಮ ಏನು ನಮ್ಮ ಷೇರು ಬೀಜ ನಿಗಮದ ಬೀಜೋತ್ಪಾದಕರಿತ್ತು ಅವರ ಮೂಲಕ ಈ ಗುಣಮಟ್ಟದ ಪ್ರಾಮಾಣಿಕ ಬೀಜಗಳನ್ನು ಉತ್ಪಾದನೆ ಮಾಡಲು ನಾವು ಆದ್ಯತೆಯನ್ನ ಕೊಡ್ತಾ ಇದ್ದೀವಿ ಸರ್. ಖಾಸಗಿ ಸಂಸ್ಥಾ ಕೇಂದ್ರಗಳು ಮತ್ತು ಸರ್ಕಾರ ಈ ಒಂದು ಬೀಜ ಉತ್ಪಾದನಾ ಕೇಂದ್ರಗಳು ಇದಾವಲ್ಲ, ಇದರಲ್ಲಿ ಏನು ವ್ಯತ್ಯಾಸ? ಅವರು ಖಾಸಗಿ ಅವರು ಉತ್ಪಾದನೆ ಮಾಡೋದಕ್ಕೆ ಮತ್ತೆ ಸರ್ಕಾರ ಉತ್ಪಾದನೆ ಮಾಡೋ ಬೀಜ ಪದ್ಧತಿಗಳಿಗೆ? ಈಗ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಪ್ರಮುಖವಾಗಿ ಹೆಚ್ಚು ಗಾತ್ರದ ಕಡಿಮೆ ಮೌಲ್ಯವುಳ್ಳಂತ ಬಿತ್ತನೆ ಬೀಜಗಳನ್ನು ಉತ್ಪಾದನೆ ಮಾಡುತ್ತೆ. ಈಗ ಖಾಸಗಿ ಸಂಸ್ಥೆಗಳು ಬಂತಂದ್ರೆ ಅಲ್ಲಿ ಅವರು ಕಡಿಮೆ ಗಾತ್ರದ ಹೆಚ್ಚು ಮೌಲ್ಯವುಳ್ಳಂತ ಬಿತ್ತನೆ ಬೀಜಗಳನ್ನು ಉತ್ಪಾದನೆ ಮಾಡ್ತಾರೆ. ಇದು ನಮ್ಮ ಸರ್ಕಾರಿ ಸ್ವಾಮ್ಯಗಳು ಏನಂತಂದ್ರೆ ರೈತರಿಗೆ ಒಂದು ಅನುಕೂಲ ಆಗುವ ದಿಸೆಯಲ್ಲಿ ಅವ್ರಿಗೆ ಲಾಭ ಲೆಕ್ಕಿಸದೆ ಈ ಒಂದು ಬೀಜ ತೊಡಗಿಸಿಕೊಳ್ಳುತ್ತೆ. ಅಂದ್ರೆ ಈಗ ಸರ್ಕಾರ ಉತ್ಪಾದನೆ ಮಾಡೋ ಒಂದು ಬೀಜದ ಗಾತ್ರ, ಅದು ಒಂದು ಉದಾಹರಣೆ ಕೊಡಿ. ಈಗ ಉದಾಹರಣೆ ಹೇಳ್ಬೇಕು ಅಂತಾರೆ, ಈಗ ಖಾಸಗಿಯವ್ರದ್ದು ತರಕಾರಿ ಬೀಜಗಳಿರ್ಬೋದು, ಹೂವಿನ ಬೆಳೆಗಳ ಬೀಜಗಳಿರ್ಬೋದು, ಅವೆಲ್ಲ ಗ್ರಾಮ್ ಲೆಕ್ಕದಲ್ಲಿ ನಾವು ಮಾರ್ತಾರೆ, ಕೇಳಿರ್ತೀವಿ. ಅವತ್ತು 10 ಗ್ರಾಮ್ ಇರ್ಬೋದು, 15 ಗ್ರಾಮ್ ಇರ್ಬೋದು, 20 ಗ್ರಾಮ್ ಈ ಥರ. ಈಗ ನಮ್ದು ಯಾವ್ದನ್ನು ಆ ರೀತಿ ಈಗ ದ್ವಿದಳ ಧಾನ್ಯ ಇರ್ಬೋದು, ಏಕದಳ ಧಾನ್ಯ, ನಮ್ಮ ಸರ್ಕಾರಿ ಸ್ವಾಮ್ಯಗಳು ಬೀಜ ಉತ್ಪಾದನೆ ಮಾಡೋ ಒಂದು ಉದಾಹರಣೆಗೆ ಭತ್ತ, ರಾಗಿ, ಮುಸ್ಕಿನ ಜೋಳ ಮತ್ತು ಸಜ್ಜೆ ನಾವು ಈ ತರದವೆಲ್ಲ ನೋಡಿದಾಗ ಎಲ್ಲ ದೊಡ್ಡ ಗಾತ್ರದ ಬೆಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂತ ಬೆಳೆಗಳಾಗಿರ್ತವೆ. ಈ ಇದಕ್ಕೆ ಸರ್ಕಾರ ಒಂದು ಒತ್ತನ್ನು ಕೊಡುತ್ತೆ. ಅಂದ್ರೆ ದೊಡ್ಡ ಪ್ರಮಾಣದ ದೊಡ್ಡ ಗಾತ್ರದ ಹೆಚ್ಚು ಬಳಕೆ ಉಪಯೋಗವಂತ ಬೀಜಗಳನ್ನ ತಾವು ಸರ್ಕಾರದ ಸ್ವಾಮ್ಯ ಸಂಸ್ಥೆಗಳು ಉತ್ಪಾದನೆ ಮಾಡ್ತದೆ. ಅದು ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಕಡಲೆ ಇರ್ಬೋದು, ದ್ವಿದಳ ಧಾನ್ಯಗಳ ತೊಗರಿ ಇರ್ಬೋದು, ಅಲಸಂದೆ, ಹೆಸರು, ಉದ್ದು. ಅಂದ್ರೆ ತಾವು ಲಾಭಕ್ಕೆ ಪ್ರಶಸ್ತಿ ಅಲ್ಲ, ಆದ್ರೆ ತಳಿ ಉಳಿಸ್ಕೊಂಡು ಹೋಗ್ಬೇಕು, ತಳಿ ಉಳಿಸ್ಕೊಂಡು ಹೋಗ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಬೆಳೆಗಳಿಗೆ ಹೆಚ್ಚಿನ ರೀತಿಯ ಒಂದು ಒತ್ತನ್ನು ಕೊಡ್ತಾರೆ. ಸರಿ, ಈಗ ತಾವು ಮಾರುಕಟ್ಟೆಯ ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಬೀಜ ನಿಗಮದ, ಇದರಲ್ಲಿ ತಮ್ಮ ಅನಿಸಿಕೆ ಪ್ರಕಾರ ಈಗ ಬೀಜಗಳನ್ನು ಯಾವ ಥರ ಮಾರಾಟ ಮಾಡಲಾಗ್ತದೆ? ರಾಜ್ಯದ ಸುಮಾರು 30 ಜಿಲ್ಲೆಗಳು ಇದಾವಲ್ಲ, ಅಲ್ಲಿ ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ಥರದ ಬೀಜನೇ ಬೇಕಾಗುತ್ತೆ. ಖಂಡಿತವಾಗಿಯೂ, ತಾವು ಹೇಳಿದ್ದು ಉತ್ತಮವಾದ ಒಂದು ಪ್ರಶ್ನೆ. ಇದರಲ್ಲಿ ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಉತ್ಪಾದನೆ ಮಾಡುವಂಥ ಈಗ ವರ್ಷಕ್ಕೆ ಸುಮಾರು ನಾವು 2.5 ಲಕ್ಷದಿಂದ 2.75 ಲಕ್ಷ ಕ್ವಿಂಟಲ್ ಬೀಜ ಉತ್ಪಾದನೆ ಮಾಡ್ತೀವಿ. ಅದು ಮುಂಗಾರು ಮತ್ತು ಹಿಂಗಾರು ಬೇಸಿಗೆ ಎರಡು ಸೇರ್ಕೊಡಾಗಿ ಬೀಜ ಉತ್ಪಾದನೆ ಮಾಡ್ತಾ ಇದ್ವಿ. ಇದರಲ್ಲಿ ನಮ್ಮ ನಾವೇನು ಬೀಜೋತ್ಪಾದನೆ ಮಾಡ್ಕೊಡ್ತೀವಿ, ಆ ಒಂದು ಬಿತ್ತನೆ ಬೀಜಗಳನ್ನು 90% ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆಗೆ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಪ್ರತಿಯೊಂದು ಹೋಬಳಿನಲ್ಲೂ ಕೂಡ ಒಂದು ರೈತ ಸಂಪರ್ಕ ಕೇಂದ್ರ ಇರುತ್ತೆ. ಅದರ ಜೊತೆಗೆ ಆಮೇಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಕೂಡ ವಿತರಣೆ ಮಾಡ್ತಾರೆ. ಅಲ್ಲಿಗೆ ಈ ಒಂದು ಸರ್ಕಾರಿ ಸ್ವಾಮ್ಯ ಸಂಸ್ಥೆ ಅಲ್ಲಿಗೆ ಸರಬರಾಜು ಮಾಡಿ ಅಲ್ಲಿಂದ ವಿತರಣೆ ಕ್ರಮ ಕೈಗೊಳ್ತೀವಿ. ಜೊತೆ ಅದು ಅಲ್ಲದೆ ನಮ್ಮ ನಿಗಮದಿಂದ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಕಚೇರಿಗಳಿದ್ದಾವೆ. ಅದರಲ್ಲೂ 25-30 ನಮ್ಮದು ಪ್ರಧಾನ ಕಚೇರಿಗಳಿದ್ದಾವೆ. ಅಲ್ಲಿ ಮತ್ತು ನಮ್ಮ ಪ್ರೊಸೆಸಿಂಗ್ ಯೂನಿಟ್ 25 ಸಂಸ್ಕರಣಾ ಘಟಕಗಳಿದ್ದಾವೆ. ಅಲ್ಲಿರುವಂಥ ಜಾಗದಲ್ಲಿ ನೇರವಾಗಿ ರೈತರು ಬಂದಲ್ಲಿ ಅವ್ರಿಗೂ ಕೂಡ ನಾವು ಅಲ್ಲಿ ಬಿತ್ತನೆ ಬೀಜವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಇದಲ್ಲದೆ ಬೇರೆ ರಾಜ್ಯಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬೇಡಿಕೆ ಬರ್ತದೆ, ಅಲ್ಲಿಗೆ ಕೊಡುವಂಥದ್ದು. ಮತ್ತು ನಮ್ಮ ಅದು ನಮ್ಮ ನಿಗಮದ ಅಧಿಕೃತವಾದ ಮಾರಾಟಗಾರರಾದ ಲೈಸೆನ್ಸನ್ನು ಪಡೆದಿರುವಂಥ ಡೀಲರ್ಗಳಿಗೆ ಅವ್ರಿಗೂ ಕೂಡ ನಾವು ಈ ಒಂದು ನಮ್ಮ ಬೀಜೋತ್ಪಾದನೆಯಲ್ಲಿ ಬಂದಂಥ ಬಿತ್ತನೆ ಬೀಜಗಳನ್ನು ಕೊಡೋ ವ್ಯವಸ್ಥೆ ಮಾಡ್ತೇವೆ, ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಇದು ಅದರೆಲ್ಲ ಜೊತೆಗೆ ಕೆಲವೊಂದು ತಳಿಗಳು, ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಕೇರಳದಲ್ಲಿ ಉಮಾ ಭತ್ತದ ತಳಿಗೆ ಹೆಚ್ಚು ಎಂದು ಕೆಂಪು ಭತ್ತ ಪ್ರಾಶಸ್ತ್ಯ ಇದೆ, ಹೆಚ್ಚು ಬೇಡಿಕೆ ಇರ್ತದೆ. ಅಲ್ಲಿ ಅವರು ನಮ್ಮ ಒಂದು ನಿಗಮದ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರ್ತಾರೆ. ಅವರು ಹಂಗೆ ನಾವು ಈ ಒಂದು ಬಿತ್ತನೆ ಬೀಜವನ್ನು ಉತ್ಪಾದನೆ ಮಾಡಿ ಅವ್ರಿಗೆ ಕೊಡುವಂಥ ಸೌಲಭ್ಯವನ್ನು ನಾವು ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಬೇರೆ ಈಗ ಗೋವಾಗಿರ್ಬೋದು, ಗೋವಾದಲ್ಲಿ ಜ್ಯೋತಿ ಭತ್ತಕ್ಕೆ ಬೇಡಿಕೆ ಇರ್ತದೆ, ಅಲ್ಲಿ ನಾವು ಬೀಜ ಉತ್ಪಾದನೆ ಮಾಡಿ ಅಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ, ಅವರು ಒಂದು ಬೇಡಿಕೆ ಕೊಟ್ಟಾಗೆ. ಇಲ್ಲ ನಮ್ಮ ಬೇರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ತಮಿಳ್ನಾಡಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈ ಗಾರಿ ಜೋಳನ ಕೇಳ್ತಾರೆ, ಸಜ್ಜೆನ ಕೇಳ್ತಾರೆ, ಅವು ಕೊಡುವಂಥದ್ದು ಈ ಒಂದು ಸಂಪ್ರದಾಯ ಇದೆ. ಇದೆ ಸರ್ಕಾರದ ವತಿಯಿಂದ ನಡೆಸ್ಕೊಂಡು ಹೋಗ್ತೀರಿ ಪರಸ್ಪರ ಬೇರೆ ಬೇರೆ ರಾಜ್ಯದ ಸರ್ಕಾರದ ಜೊತೆ? ಹೌದು ಸರ್, ಹೌದು. ಇದು ರೈತರ ಅನುಕೂಲಕ್ಕಾಗಿ ಮತ್ತೆ ಮುಂಬರುವ ಒಂದು ಈ ಒಂದು ಬೀಜಗಳ ರಕ್ಷಿಸಿ ಪೋಷಿಸಿಕೊಂಡು ಹೌದು, ಅದೊಂದು ನಮ್ಮ ನಿಗಮದ ಬೆಳವಣಿಗೆಗೋಸ್ಕರ ಕೂಡ ಅನುಕೂಲ. ಇನ್ನೊಂದು, ಈಗ ನಾವು ಬೀಜ ಬೆಳಿತೇವಲ್ಲ, ತಾವು ಪೂರೈಕೆ ಮಾಡ್ತೀರಿ. ಈಗ ಬೀಜ ಪೂರೈಕೆ ಮತ್ತು ಜನರಿಗೆ ಅದನ್ನು ತಲುಪಿಸಬೇಕಾದ್ರೆ ತಾವು ಯಾವ ಥರ ಈಗ ಬೇಡಿಕೆಯನ್ನು ಅನುಸರಿಸಿ ಮಾಡ್ತೀರೋ, ಅಥವಾ ಹೀಗೆ ಹೇಗೆ ಒಂದು ನಿಯಮ ಇಟ್ಕೊಂಡು ತಾವು ಪ್ರತಿ ವರ್ಷ ಈ ಬೀಜವನ್ನು ವಿತರಣೆ ಮಾಡ್ತೀರಿ ಸರ್? ನಿಜವಾಗ್ಲೂ ಅದು ಬೇಡಿಕೆ ಇಟ್ಕೊಂಡೇ ನಾವು ಬೀಜೋತ್ಪಾದನೆ ಮಾಡಬೇಕಾಗ್ತದೆ. ಈಗ ನಮ್ಗೆ ಏನಂದ್ರೆ ಪ್ರತಿ ವರ್ಷ ಎಷ್ಟು ಮಾರಾಟ ಆಗ್ತದೆ, ಯಾವ ಬೆಳೆ ತಳಿಗಳನ್ನ, ಈಗ ನಮ್ಮ ಪ್ರತಿಯೊಂದು ಕೃಷಿ ಇಲಾಖೆ ಒಂದು ಅವಲೋಕನ ಮಾಡಿರ್ತದೆ, ಇಂಥ ಬೆಳೆ ಇಂಥ ತಳಿಗಳು ಇಲ್ಲಿ ಬೇಕಾಗ್ತದೆ ಅಂತೇಳಿ. ಆ ಒಂದು ಅವಲೋಕನದ ಒಂದು ವರದಿ ಆಧಾರದ ಮೇಲೆ ನಾವು ಒಂದು ಬೀಜೋತ್ಪಾದನೆ ಕೈಗೊಳ್ಳುವಂಥ ಸಂಪ್ರದಾಯ ನಡೆದು ಬಂದಿದೆ. ಈಗ ಅಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಭತ್ತ ಒಂದು 60-70 ಸಾವಿರ ಕ್ವಿಂಟಾಲ್ ವಿವಿಧ ಭತ್ತದ ತಳಿಗಳನ್ನು ಬೀಜೋತ್ಪಾದನೆ ಮಾಡಬೇಕು, ಅವ್ರಿಗೆ ಅವಶ್ಯಕತೆ ಇದೆ ಅಂತೇಳಿದ್ರೆ ಅದನ್ನು ನಮ್ಮ ಅವರ ಒಂದು ಅವಶ್ಯಕತೆ ಇದೆ ಎಷ್ಟಿದೆ, ಮತ್ತು ನಮ್ಮಲ್ಲಿ ನೇರ ಮಾರಾಟ ಆಗುವಂಥದ್ದು ಎಷ್ಟಿದೆ, ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸುವಂಥದ್ದು ಕೆಲವೊಂದು ಈಗ ಉಮಾ ಇರ್ಬೋದು ಅಥವಾ ಜ್ಯೋತಿ ಇರ್ಬೋದು, ಈ ಥರವೆಲ್ಲ ಲೆಕ್ಕ ಹಾಕೊಂಡು ನಾವು ಬೀಜೋತ್ಪಾದನೆ ಕೈಯನ್ನು ತೆಗೆದುಕೊಳ್ತೇವೆ. ರಾಮಕೃಷ್ಣ ಸರ್ ಅವರೇ, ಈಗ ಎಲ್ಲ ರೈತರು ಈ ಒಂದು ಬಿತ್ತನೆ ಬೀಜನ ಅವಲಂಬಿಸಿಕೊಂಡಿರಲ್ಲ, ಕೆಲವು ರೈತರು ತಾವು ಬೆಳೆದ ಬೆಳೆನೋ ಅಥವಾ ಪಕ್ಕದವರು ಬೆಳೆದ ಬೀಜವನ್ನು ತಮ್ಮ ಮುಂಬರುವ ಬೆಳೆಗಳಿಗೆ ಉಪಯೋಗಿಸ್ಕೊಂಡು ಹೋಗ್ತಾರೆ. ಇದು ಮಲೆನಾಡಲ್ಲಿ ಅಥವಾ ಕರಾವಳಿಯಲ್ಲಿ ಕಂಡುಬರ್ತದೆ. ಆದರೆ ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಹೊಂದಿರುವಂಥ ಈಗ ಗಂಗಾವತಿ ಆ ಕಡೆ ಅವರೆಲ್ಲ ಈಗ ತಾವು ಬೀಜನೇ ಬಯಸ್ತಾರೆ ತಮ್ಮ ನಿಗಮದ ವತಿಯಿಂದ, ಅಥವಾ ಇದು ಸರ್ಕಾರ ಏನು ಪ್ರಮಾಣೀಕರಿಸಿದ ಬೀಜವನ್ನೇ ಖರೀದಿ ಮಾಡಬೇಕಂತ. ಹೌದು, ಸತ್ಯ ಅದು. ಕೆಲವರು ರೈತರು ಏನಾಗ್ತದೆ, ನಾವು ಒಮ್ಮೆ ಈ ಪ್ರಾಮಾಣಿತ ಬೀಜಗಳಲ್ಲಿ ಏನು ಒಂದು ಅಡ್ವಾಂಟೇಜ್ ಇದೆ ಅಂದರೆ, ಒಮ್ಮೆ ಖರೀದಿ ಮಾಡಿದರೆ ಅದನ್ನು 3 ವರ್ಷಗಳವರೆಗೂ ಅಥವಾ 3 ಹಂಗಾಮವರೆಗೂ ಕೂಡ ಬಳಕೆ ಮಾಡ್ಬೋದು. ಅಂದರೆ ಒಳ್ಳೆ ಉತ್ತಮ ರೀತಿಯಲ್ಲಿ ಅವರು ಬೆಳವಣಿಗೆ ಅಂತ ಬಂದಾಗ ಯಾವುದೇ ಥರದಂಥ ಬೇರೆ ಬೇರೆ ಜಾತಿಯ ಭತ್ತ ಇರ್ಬೋದು ಅಥವಾ ಕಳೆದಿರ್ಬೋದು ತೆಗೆದುಬಿಟ್ಟು ಅವೆಲ್ಲನ ರೋಗಿಂಗ್ ಅಂತ ಹೇಳ್ತೀವಿ, ಅಥವಾ ಅವುಗಳೆಲ್ಲ ಮಿಕ್ಸರ್ನ ತೆಗೆಯುವಂಥದ್ದು, ಅವನ್ನೆಲ್ಲ ತೆಗೆದು ಆ ಒಂದು ಉತ್ತಮ ರೀತಿಯಲ್ಲಿ ಅವನ್ನ ಒಕ್ಕಣೆ ಮಾಡಿ ಶೇಖರಣೆ ಮಾಡಿಟ್ಕೊಂಡ್ರೆ ಅದರಲ್ಲಿ ಶೇಖರಣೆ ಮಾಡುವಾಗಲೂ ಅಷ್ಟೇ ಅದು ತೇವಾಂಶ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತಿರುತ್ತೆ. ಅಂತ ಈಗ ಅದು ನಮ್ಮ ಏಕದಳ ಧಾನ್ಯಗಳಲ್ಲಿ 12% ಕಮ್ಮಿ ಇರಬೇಕು, ಅವಾಗ ಶೇಖರಣೆಗೆ ಉತ್ತಮ ಆಗಿರ್ತದೆ. ಅಂಥ ಸಂದರ್ಭ ಮಾಡಿಕೊಂಡು ರೈತರು ನೇರವಾಗಿ ಬಳಕೆ ಮಾಡ್ಬೋದು, ಒಂದು 3 ಸೀಸನ್ವರೆಗೂ ಬಳಕೆ ಮಾಡ್ಬೋದು. ಇಲ್ಲ, ನಾವು ರೈತರಿಗೆ ನಾವು ನೇರವಾಗಿ ನಮ್ಮ ಉತ್ಪಾದನೆ ಮಾಡಿರುವಂಥ ಬಿತ್ತನೆ ಬೀಜ ಬೇಕು ಅಂದ್ರೂ ಕೂಡ ನಮ್ಮಲ್ಲಿ ಈಗ ಇಲಾಖೆ ವತಿಯಿಂದ ಸಹಾಯಧನದಲ್ಲಿ ಕೊಡುವಂಥ ವ್ಯವಸ್ಥೆ ಇರ್ತದೆ. ಅಲ್ಲಿ ಅವರ ಒಂದು ಅಂದರೆ 2 ಹೆಕ್ಟೇರ್ವರೆಗೆ ಅಲ್ಲಿ ಸೀಮಿತ ಇರ್ತದೆ, ಅದನ್ನು ಅಲ್ಲಿ ತಗೊಳ್ಳಿಕ್ಕಾಗೋದಿಲ್ಲ ಅದಕ್ಕೆ ದೊಡ್ಡ ದೊಡ್ಡ ರೈತರು. ಅವಾಗ ಅವ್ರೇನು ಮಾಡ್ಬೋದು ಅಂದರೆ ನೇರವಾಗಿ ನಮ್ಮ ನಿಗಮದ ಕಚೇರಿಗಳನ್ನು ಸಂಪರ್ಕ ಮಾಡಿದ್ರೆ ನಮ್ಮಲ್ಲಿ ಅವರು ಪೂರ್ಣ ಪ್ರಮಾಣದ ಹಣವನ್ನು ಪಾವತಿ ಮಾಡಿ ತಗೊಳ್ಕೊಳ್ಳೋದು ಸೌಲಭ್ಯ ಇರ್ತದೆ. ಈಗ ತಮ್ಮ ಬೀಜ ನಿಗಮದ ವತಿಯಿಂದ ಈಗ ಬೇರೆ ಬೇರೆ ಶೇರ್ ಹೋಲ್ಡರ್ ಇರ್ತಾರೆ, ಅವರು ರೈತರೇ ಆಗಿರ್ತಾರೆ ಅಂತ ಹೇಳಿದರೆ, ಆ ಒಂದು ಶೇರ್ ಹೋಲ್ಡರ್ಸನ್ನು ಅಂದರೆ ಷೇರುದಾರರನ್ನು ತಾವು ಹೇಗೆ ಆಯ್ಕೆ ಮಾಡ್ಕೋತೀರಿ? ಸರ್, ಅದು ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ನಮ್ಮ ಶೇರ್ ಹೋಲ್ಡರ್ಸ್ ಕೂಡ ಇರ್ತಾರೆ. ಅವರು ನೋಂದಣಿ ಮಾಡಿಸ್ಕೊಂಡು ಅವರು ಒಂದು ಅಮೌಂಟನ್ನು ಶೇರ್ ಅಮೌಂಟ್ ಏನಿರುತ್ತೆ ಅದನ್ನು ಪಾವತಿ ಮಾಡಿ ನೋಂದಣಿ ಆಗಿರ್ತಾರೆ. ಅಲ್ಲಿ ಜೊತೆಗೆ ಈ ಒಂದು ನಿಗಮದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಸರ್, ಷೇರು ಬಂಡವಾಳ ಯಾವ ರೀತಿ ಅಂದರೆ ಈ 35% ನಮ್ಮ ರೈತರು ಷೇರು ಪಾವತಿದ್ದ ಒಂದು ಬಂಡವಾಳ ಇರುತ್ತೆ, 35% ರಾಜ್ಯ ಸರ್ಕಾರ ಅನುದಾನ ಒದಗಿಸ್ಕೊಡುತ್ತೆ, ಇನ್ನೂ ಒಂದು 30% ಕೇಂದ್ರ ಸರ್ಕಾರ ಒದಗಿಸ್ಕೊಡುತ್ತೆ. ಇದು ಒಟ್ಟಾರೆ ಒಂದು 100% ಆಗುತ್ತೆ. ಇದರಲ್ಲಿ ನಮ್ಮ ಷೇರ್ದಾರರು ಏನು ಅವರು ನಮ್ಮ ನಿಗಮದ ಷೇರ್ದಾರ ಆಗಿರ್ತಾರೆ, ಅವರು ಅಲ್ಲಿ ಆಕ್ಟಿವ್ ಆಗಿ ಯಾರು ಈ ಒಂದು ಬೀಜೋತ್ಪಾದನೆ ಮಾಡಿ ನಮ್ಮ ನಿಗಮಕ್ಕೆ ಸಹಾಯ ಮಾಡಬೇಕು, ನಮ್ಮ ನಿಗಮದ ಬೆಳವಣಿಗೆಯನ್ನು ಬಯಸಬೇಕು ಅಂತಂತೇಳಿ ಅವರೆಲ್ಲ ಮುಂದೆ ಬಂದು ನಮ್ಮ ಬೀಜೋತ್ಪಾದನೆ ತೊಡಗಿಸ್ಕೊತಾರೆ. ಅಂತವ್ರು ಇದ್ದಾರೆ, ಇದ್ದಾರೆ ಪ್ರತಿಯೊಂದು. ಈಗ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಷೇರ್ದಾರ ಇರ್ತಾರೆ. ಆದರೆ ಎಲ್ಲ ಷೇರ್ದಾರರು ಈಗ ತರ ಉತ್ಸಾಹಿಗಳೇ ಇರೋದಿಲ್ಲ, ಕೆಲವರು ಪ್ರಗತಿಪರರು ಇರ್ತಾರೆ, ಕೆಲವರು ಇಲ್ಲ ನಿಗಮದ ಭಾಗವಹಿಸ್ತಾರೆ. ಅಂದ್ರೆ ಅವರಿಗೂ ಕೂಡ ಇದರಿಂದ ಲಾಭ ಇದೆಯಲ್ಲ? ಹಾಂ ಇದೆ. ಈಗ ನಾನು ಆಗ್ಲೇ ಹೇಳ್ದಾಗೆ ನಮ್ಮ ನಿಗಮದ ಇಂದ ಬೀಜ ಉತ್ಪಾದನೆ ಮಾಡಿ ನಮ್ಮ ನಿಗಮಕ್ಕೆ ಕೊಡೋದ್ರಿಂದ ಈಗಿದು ಈ ಮಾರುಕಟ್ಟೆ ದರಕ್ಕಿಂತ APMC ದರಕ್ಕಿಂತ ಹೆಚ್ಚಿನ ದರವನ್ನು ಕೊಟ್ಟು ನಾವು ಖರೀದಿ ಮಾಡ್ತೇವೆ ಒಂದು. ಎರಡನೇದು ಈಗ 10 ವರ್ಷ ಒಳಪಟ್ಟು ಹೊಸ ತಳಿಗಳು ಗಳನ್ನು ಬೆಳೆಕೊಟ್ರೆ ಅವ್ರಿಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿ ಸಿಗುವಂತ ಪ್ರೋತ್ಸಾಹ ಧನ ಏನಿದೆಯಲ್ಲ ಅದು ಲಭ್ಯವಾಗ್ತದೆ ಸರ್. ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ಈ ಬೀಜ ನಿಗಮ ಅಂದ ತಕ್ಷಣ ಬೀಜ ಸಂರಕ್ಷಣೆ ಮಾಡೋದು ಮತ್ತೆ ಈ ಒಂದು ಬೀಜ ಬೆಳೆಯುವಂತವರಿಗೆ ಪ್ರೋತ್ಸಾಹದಾಯಕವಾದ ಒಂದು ಯೋಜನೆಯನ್ನು ಕೂಡ ತಾವು ಹಾಕೋತೀರಿ? ಹೌದು ಸರ್, ಪ್ರತಿ ನಮ್ಮ ಒಂದು ವರ್ಷದಲ್ಲೂ ಈ ಒಂದು ಯೋಜನೆಯನ್ನು ನಾವು ಹಾಕೊಂಡು ಅದರ ಪ್ರಕಾರ ನಾವು ಕಾರ್ಯಕ್ರಮ ಅನುಷ್ಠಾನ ಮಾಡಲಿ. ಸರ್ಕಾರ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ ಈಗ ಪ್ರೋತ್ಸಾಹ ಕೊಡುತ್ತದೆ. ಈಗ ಇನ್ಸೆಂಟಿವ್ಸ್ ಅಥವಾ ಈಗ ಯಾವ್ದಾದ್ರು ಈ ಯೋಜನೆಗಳಿದಾವೆ ಇದ್ರ ಬಗ್ಗೆ? ಇದನ್ನು ಆಗ್ಲೇ ಹೇಳ್ದಾಗೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಲ್ಲಿ ಈಗ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಹೊಸ ತಳಿಗಳನ್ನ ಬೆಳೆದಂತ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ತೊಗರಿ ತಗೊಂಡ ತೊಗರಿನಲ್ಲಿ GRG 811 ಅಂತ ಇರುತ್ತೆ, GRG 152 ಅಂತ ಇರುತ್ತೆ. ಈ ಒಂದು ಹೊಸ ತಳಿಗಳನ್ನ ಬೆಳೆದ ಪಕ್ಷದಲ್ಲಿ ಅವ್ರಿಗೆ ಮಾರುಕಟ್ಟೆ ದರದಿಂದ ಹೆಚ್ಚುವರಿಯಾಗಿ ನಿಗದಿ ಮಾಡಿರೋ ದರಕ್ಕೂ ಕೂಡ ಖರೀದಿ ದರವನ್ನು ಮಾಡಿರ್ತೀವಿ. ಅದರ ಜೊತೆಗೆ ಈ 3,750 ಹೆಚ್ಚುವರಿಯಾಗಿ ಇನ್ಸೆಂಟಿವ್ ಹಣ ಅವ್ರಿಗೆ ಲಭ್ಯವಾಗುತ್ತೆ ಪರ್ ಕ್ವಿಂಟಾಲ್ಗೆ. ಈ ರೀತಿ ನ್ಯೂಟ್ರಿ ಸೀರಿಯಲ್ಸ್ಗೆ 2,250 ಆಗ್ತದೆ. ಇನ್ನು ಎಣ್ಣೆಕಾಳು ಬೆಳೆಗಳಿಗೆ 1,850 ರೂಪಾಯಿಯಷ್ಟು ಪರ್ ಕ್ವಿಂಟಾಲ್ ಸಿಗುತ್ತೆ. ತುಂಬ ಸಂತೋಷ ರಾಮಕೃಷ್ಣ ಸರ್ ಅವರೇ. ಪ್ರಸ್ತುತ ಕರ್ನಾಟಕ ಸರ್ಕಾರದ ಕರ್ನಾಟಕ ಬೀಜ ಅಭಿವೃದ್ಧಿ ನಿಗಮದ ಪ್ರಧಾನ ವ್ಯವಸ್ಥಾಪಕರಾಗಿ ಆಕಾಶವಾಣಿ ಬಂದು ನಮ್ಮ ರೈತರಿಗೆ ಈ ಒಂದು ಉತ್ತಮ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬೀಜ ಉತ್ಪಾದನೆ ಮತ್ತು ಸಂರಕ್ಷಣೆ ಈ ಕುರಿತು ರಾಮಕೃಷ್ಣ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನೀಗ ಕೇಳಿ ತಿಪಟೂರು ತಾಲೂಕು ಅರಳುಗುಪ್ಪೆಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನಿ ಪದಗಳನ್ನ. ಸೋಬಾನವೆಲ್ಲ ಸೇವಾನಿಗೆ ಸೋಬಾನ ಸೋಬಾನವೆಲ್ಲ ಸೇವಾನಿಗೆ ಸೋಬಾನ ತಳೆ ನಮದ ಚಂದದ ತಳೆ ನಮದ ಸೋಬಾನವೇ ಅಂದ ಚಂದದ ವಸುಮೋತ್ತೆನು ತಳೆಯ ಏಡಾದರೆ ಶೋಭನ ವಸುಮೋತ್ತೆನ ತಳಿಯ ಏಡಾದರೆ ಶೋಭನ ವಸುಮೋತ್ತೆನು ತಳೆಯ ಏಡಾದರೆ ಶೋಭನ ವಸುಮೋತ್ತೆನ ತಳಿಯ ಸುರಿದಮ್ಮನು ತಳಿಯ ಏಡಾದರೆ ಶೋಭನ ಸುರಿದಮ್ಮನ ತಳಿಯ ಏಡಾದರೆ ಸುರಿದಮ್ಮನ ತಳಿಯ ಏಡಾದರೆ ಶೋಭನ ಸುರಿದಮ್ಮನ ತಳಿಯ ದಶರಥ ನಂದನ ಗಿರಿ ಎಂದ ಶೋಭನ ದಶರಥ ನಂದನ ಗಿರಿ ಎಂದ ದಶರಥ ನಂದನ ಗಿರಿ ದಶರಥ ನಂದನ ಗೆರೆ ಎಂದ ದಶರಥ ನಂದನ ಗೆರೆ ಎಂದ ಬಂದಂತ ಶೋಭನವೇ ಚಂದ್ರಮ್ಮನ ತಳೆಯ ಶಂಭೋ ಬೇಗರಿಗೆ ಸೇವಾ ಶರಣ ಶೋಭನ ಶಂಭೋ ಬೇಗರಿಗೆ ಸೇವಾ ಶರಣ ಶೋಭನ ಶಂಭೋ ಬೇಗರಿಗೆ ಸೇವಾ ಶರಣ ಶೋಭನ ಶಂಭೋ ಬೇಗರಿಗೆ ಗೌಡ ನೇದ ರತ್ನ ಜಾಡಿ ಶೋಭನ ಗೌಡ ನೇದ ರತ್ನ ಜಾಡಿ ಶೋಭನ ಗೌಡ ನೇದ ರತ್ನ ಜಾಡಿ ಶೋಭನ ಗೌಡ ನೇದ ರತ್ನ ಜಾಡಿ ಗೌಡ ನೇದ ರತ್ನದ ಜಾಡಿ ಮೇಲೆ ಶೋಭನವೇ ಕೋತ ಕಾಯೋರ್ಯಾರೇ ದ್ವಾರೇ ಎದ್ದೇಳಿರಿ ಕೈಯ ಮೋಗ ದೇವೋ ಶೋಭಾ ಕೈಯ ಮೋಗ ನಾವೆಲ್ಲ ಸೇವನಿಗೆ ಶೋಭಾ. ತಿಪಟೂರು ತಾಲೂಕು ಅರಳಗುಪ್ಪೆಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಶೋಭಾನಿ ಪದವನ್ನ ಕೇಳುತ್ತಿರುವಿರಿ. ಶೋಭಾನದು ಶೋಭಗನ್ನ ನರಾರ್ಯಾರೋ ಬಲ್ಲೇರ ಶೋಭಾನವೇ ತಾಬಲ್ಲ ತನ್ನ ತಿಳೇರ ಸ ಶೋಭಾನವೇ ತಾಬಲ್ಲ ತನ್ನ ತಿಳೇರ ಸ ಶೋಭಾನವೇ ತಾಬಲ್ಲ ನ ತಿಳೇರ ಸ ಶೋಭಾನವೇ ತಾಬಲ್ಲ ತನ್ನ ಪರಬ್ರಹ್ಮಾನಂದ ತಿಳಿಯಬೇಕೋ ಶೋಭಾನವೇ ಪರಬ್ರಹ್ಮಾನಂದ ತಿಳಿಯಬೇಕೋ ಶೋಭಾನವೇ ಆನಂದ ತಿಳಿಯಬೇಕೋ ಶೋಭಾನವೇ ಪರಬ್ರಹ್ಮಾನಂದ ತಿಳಿಯಬೇಕೋ ಶೋಭಾನವೇ ಮಾಡಿದಕ್ಕೆ ಬಗ್ಗಾಡಿ ಹಸಿಯ ಬಾರಿಯೋನೇ ಶೋಭಾನವೇ ಬಗ್ಗಾಡಿ ಹಸಿಯ ಬಾರಿಯೋನೇ ಶೋಭಾನವೇ ಹಸಿಯ ಬಾರಿಯೋನೇ ಶೋಭಾನವೇ ಬಗ್ಗಾಡಿ ಹಸಿಯ ಬಾರಿಯೋನೇ ಶೋಭಾನವೇ ಒಂಗರು ಬಂದವೇ ಓಡಿಗೆರೆ ಶೋಭಾನವೇ ಒಂಗರು ಬಂದವೇ ಓಡಿಗೆರೆ ಶೋಭಾನವೇ ಬಂದವೇ ಓಡಿಗೆರೆ ಶೋಭಾನವೇ ಒಂಗರು ಬಂದವೇ ಓಡಿಗೆರೆ ಶೋಭಾನವೇ ಹುಟ್ಟಿದಕ್ಕೆಯ ಕೊಕ್ಕೆಲಿಟ್ಟು ಶೋಭಾನವೇ ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಜೋತರು ಬಂದವೇ ಓಡಿಗೆರೆ ಶೋಭಾನವೇ ಜೋತರು ಬಂದವೇ ಓಡಿಗೆರೆ ಶೋಭಾನವೇ ಓಡಿಗೆರೆ ಶೋಭಾನವೇ ಜೋತರು ಬಂದವೇ ಓಡಿಗೆರೆ ಶೋಭಾನವೇ ಕೆ ಹಸಿಯ ಸಣ್ಣಣ್ಣ ಬರುದಾನೆ ಶೋಭಾ ಸಣ್ಣ ಬಾವುಲಿಯ ಕಿವಿಯೋನೇ ಶೋಭಾನವೇ ಸಣ್ಣ ಬಾವುಲಿಯ ಕಿವಿಯೋನೇ ಶೋಭಾನವೇ ಬಾವುಲಿಯ ಕಿವಿಯೋನೇ ಶೋಭಾನವೇ ಸಣ್ಣ ಬಾವುಲಿಯ ಕಿವಿಯೋನೇ ಶೋಭಾನವೇ ಬಾವುಲಿಯ ಕಿವಿಯೋನೇ ಅಣ್ಣಯ್ಯ ಶೋಭಾನವೇ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ ಬರೆಯೋ ಆಸೆಗಳ ಶೋಭಾನವೇ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ ದೊಡ್ಡಕ್ಕೆ ಆಸೆಯ ದೊಡ್ಡಣ್ಣ ಬರದಾನೆ ಶೋಭಾನವೇ ದೊಡ್ಡ ಬಾವುಲಿಯ ಕಿವಿಯೋನೇ ಶೋ ದೊಡ್ಡ ಬಾವಲ ಕೇವೇ ದೊಡದಾಗಿ ಬರೆಯೋ ಆಸೆಗಳ ಶೋಭಾನವೇ ದೊಡದಾಗಿ ಬರೆಯೋ ಆಸೆಗಳ ಶೋಭಾನವೇ ಬರೆಯೋ ಆಸೆಗಳ ಶೋಭಾನವೇ ದೊಡದಾಗಿ ಬರೆಯೋ ಆಸೆಗಳ ಶೋಭಾನವೇ ದಶವಾಳದೋವಾ ಕ್ವಾರದಂಗೆ ಶೋಭಾನ ದಶವಾಳದೋವಾ ಕ್ವಾರದಂಗೆ ಶೋಭಾನವೇ ದಶವಾಳದೋವಾ ಕ್ವಾರದಂಗೆ ಶೋಭಾನ ದಶವಾಳದೋವಾ ಕ್ವಾರದಂಗೆ ಶೋಭಾನವೇ ದಶವಾಳದೋವಾ ಕ್ವಾರದಂಗಸಿಯ ಮಲೆಗೋವನ್ಯಾರೆ ಬಾರದರು ಶೋಭಾನವೇ ಮಲೆಗೋವನ್ಯಾರ ಬಾರದರು ಶೋಭಾನವನ್ಯಾರೆ ಬಾರದರು ಶೋಭಾನವೇ ಮಲೆಗೋವನ್ಯಾರೆ ಬಾರದರು ಶೋಭಾನವೇ ಕೆ ಆಸಿಯ ಬಲ್ಲಣ್ಣ ಬರುದಾನೆ ಶೋಭಾ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನ ಚಗಳ ಕ್ವಾರದಂಗೆ ಶೋಭಾನ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನ ಚಗಳ ಕ್ವಾರದಂಗ ಸಿಯ ಮೇಲೆ ಶೋಭಾ ಬಾಸಿಂಗನ್ಯಾರೆ ಬಾರದರು ಶೋಭಾನ ಬಾಸಿಂಗನ್ಯಾರೆ ಬಾರದರು ಶೋಭಾನ ಬಾಸಿಂಗನ್ಯಾರೆ ಬಾರದರು ಶೋಭಾನವೇ ಬಾಸಿಂಗನ್ಯಾರೆ ಬಾರದರು ಶೋಭಾನವೇ ಒಂದು ಬರಿ ಅಂದರೆ ಒಂಬತ್ತ ಒಂಬತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ಒಂಬತ್ತರ ನಡುವೆ ಕ್ವಾಣ ನೋಡಿ ಪಾಂಡವರ ಶೋಭಾನವೇ ಶಿಂಬೆಯ ಸೆರಗ ಬಾರದಾರೆ ಶೋಭಾನವೇ ಶಿಂಬೆಯ ಸೆರಗ ಬಾರದಾರೆ ಶೋಭಾನವೇ ಸೆರಗ ಬಾರದಾರೆ ಶೋಭಾನವೇ ಶಿಂಬೆಯ ಸೆರಗ ಬಾರದಾರೆ ಶೋಭಾನವೇ ನಾಲ್ಕು ಬರಿ ಅಂದರೆ ನಲವತ್ತ ಬರುದಾನೆ ಶೋಭಾನವೇ ನಲವತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ನಲವತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ನಡುವೆ ಕ್ವಾಣ ನೋಡಿ ಶೋಭಾನವೇ ನಲವತ್ತರ ನಡುವೆ ಕ್ವಾಣ ನೋಡಿ ಶೋಭಾನವೇ ನಲವತ್ತರ ನಡುವೆ ಕ್ವಾಣ ನೋಡಿ ಪಾಂಡವರ ಶೋಭಾನವೇ ಸೀರೆಯ ಸೆರಗ ಬಾರದಾರೆ ಶೋಭಾನವೇ ಸೀರೆಯ ಸೆರಗ ಬಾರದಾರೆ ಶೋಭಾನವೇ ಸೆರಗ ಬಾರದಾರೆ ಶೋಭಾನವೇ ಸಿರೆಯ ಸೆರಗ ಬಾರದಾರೆ ಸೋಬಾನ. ಇದುವರೆಗೆ ತಿಪಟೂರು ತಾಲೂಕು ಅರಳುಗುಪ್ಪೆಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನಿ ಪದವನ್ನ ಕೇಳಿದ್ರಿ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಮತ್ತು ಮೀನು ಕೃಷಿ ಕುರಿತು ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಭುದೇವ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಹಾಗೂ ತುರುವೇಕೆರೆ ತಾಲೂಕು ನೀರ್ಗುಂಟಾಪಾಳ್ಯದ ನಾಗಮ್ಮ ಮತ್ತು ಸಂಘಟಕರಿಂದ ಸೋಬಾನೆ ಪದವನ್ನ ಕೇಳುವಿರಿ.